ಈ ನಿಟ್ಟಿನಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನು ರೈತ ಬಾಂಧವರು ಅಳವಡಿಸಿಕೊಂಡು ತಮ್ಮ ತಮ್ಮ ತಾಕುಗಳಲ್ಲಿ ಎಲ್ಲ ಕೃಷಿಯೇತರ ಚಟುವಟಿಕೆ ಮತ್ತು ಕೃಷಿ ಚಟುವಟಿಕೆಗಳು ಎರಡನ್ನೂ ಸಹ ಮಾಡಿಕೊಂಡು ಹೋಗೋದು ತುಂಬ ಉತ್ತಮವಾದ ಕೆಲಸ. ಏನೇನು ಕೃಷಿ ಜೊತೆಗೆ ಅಳವಡಿಸ್ಕೋಬಹುದು? ಕೃಷಿ ಜೊತೆಯಲ್ಲಿ ನಾವು ಮಾಡಬೇಕಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಆದಂಥ ಕೃಷಿಗಳನ್ನು ಮಾಡ್ತಾರೆ. ಈಗ ನಾವು ಮಾತಾಡ್ತಿರೋ ಒಂದು ಸಾಧಾರಣವಾದ ತಗೊಂಡ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ, ಕಾಳುಮೆಣಸು ಜೊತೆಗೆ ಸಣ್ಣ ಸಣ್ಣ ಸಾಂಬಾರು ಪದಾರ್ಥಗಳನ್ನು ಸಹ ಬೆಳೀತಾರೆ. ಇದು ಮುಖ್ಯವಾದ ಕಸುಬು. ಜೊತೆಗೆ ಭತ್ತವನ್ನು ಸಹ ಬೆಳೀತಾರೆ, ಕಾಳುಗಳನ್ನು ಬೆಳೀತಾರೆ. ಸೊ ಇವು ಕೃಷಿ ಚಟುವಟಿಕೆಗಳು. ಇದರ ಜೊತೆಯಲ್ಲಿ ಕೃಷಿಯೇತರ ಚಟುವಟಿಕೆಗಳು ಅಂದರೆ ಒಂದು ಮನೆಗೆ ಕೊನೆಯ ಪಕ್ಷ ಒಂದು ಹಸು ಇದ್ರೆ ಅವರಿಗೆ ಬೇಕಾದಂಥ ಹಾಲು ಸಹ ಸಿಗ್ತದೆ. ಜೊತೆಗೆ ಜಾಸ್ತಿ ಬಂದಂಥ ಹಾಲನ್ನು ಸಹ ಅವರು ಡೈರಿಗೆ ಹಾಕ್ಬೋದು. ಒಂದು ಹಸು ಜೊತೆಗೆ ಒಂದು ಮನೆಯಲ್ಲಿ ಒಂದು 10 ಕೋಳಿಗಳನ್ನು ಅವರ ಮನೆ ಹಿಂಭಾಗದಲ್ಲಿ ಸಾಕೊಂಡ್ರೆ ಒಂದು ಕೋಳಿಗೆ ಇಲ್ಲ ಅಂತಂದ್ರೂ 500 ರೂಪಾಯಿ ಆದರೂ ಸಿಕ್ಕರೆ ಅವರ ಒಂದು ಸಂಸಾರದ ಆದಾಯ ದ್ವಿಗುಣಗೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಜೊತೆಯಲ್ಲಿ ಒಂದು ಅಥವಾ 2 ಕುರಿಗಳನ್ನು ಅಥವಾ ಮೇಕೆಗಳನ್ನು ಇಟ್ಕೊಳ್ಳೋದ್ರಿಂದ ರೈತರ ಆದಾಯವನ್ನು ಹೆಚ್ಚಿಸ್ಕೋಬೋದು. ಸೊ ಹೀಗೆ ಉಪಕಸುಬುಗಳು. ಜೊತೆಯಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೊಂದು, ಈ ಹಲಸಿನ ಹಣ್ಣುಗಳು ತುಂಬ ಸಿಗ್ತಾ ಇರ್ತವೆ. ಅವು ಯಥೇಚ್ಛವಾಗಿ ಬಿದ್ದು ಹಾಳಾಗಿ ಹೋಗ್ತಾ ಇರ್ತವೆ. ಸೊ ಇಲ್ಲಿನ ಒಂದು ಪರಿಸರಕ್ಕೆ ಅನುಗುಣವಾಗಿ ಹಲಸಿನಿಂದ ಮಾಡಿದಂಥ ಪದಾರ್ಥಗಳು ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು ಅಥವಾ ಹಲಸಿನ ಹಪ್ಪಳ, ತುಂಬ ಒಂದು ಎಲ್ಲ ಜನಕ್ಕೂ ಒಂದು ಇಷ್ಟವಾದಂಥ ಒಂದು ಪದಾರ್ಥ, ಊಟದ ಜೊತೆಯಲ್ಲಿ ಬೇಕಾಗಿರುವಂಥದ್ದು. ಸೊ ಅದನ್ನು ನಾವು ಮಾಡೋದ್ರಿಂದ, ಮನೆಯಲ್ಲೇ ಮಾಡೋದ್ರಿಂದ, ಸೊ ಇದು ಮಾರ್ಕೆಟಿಂಗು ಸಹ ನಾವು ಬೇರೆಯವರಿಗೆ ಮಾರ್ಬೋದು. ಸೊ ಅದರಿಂದ ಸಿಗುವಂಥ ಹಣ್ಣು ಹಂಪಲಗಳಾಗಿರ್ಬೋದು, ಮನೆಯಲ್ಲಿ ಇರುವಂಥ ಕೋಳಿ ಕುರಿಗಳಾಗಿರ್ಬೋದು, ಮತ್ತು ಮನೆ ಮುಂದೆ ಇರುವಂತಹ ಜಾಗವನ್ನು ಉಪಯೋಗ ಮಾಡಿಕೊಂಡು ಸಣ್ಣ ಸಣ್ಣ ಮಟ್ಟದಲ್ಲಿ ತರಕಾರಿಗಳನ್ನು ಬೆಳೆಯೋದ್ರಿಂದ ಆಗಿರ್ಬೋದು, ಇವೆಲ್ಲವುದರಿಂದ ನಾವು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಕೃಷಿಯೇತರ ಚಟುವಟಿಕೆ, ಕೃಷಿ ಚಟುವಟಿಕೆ ಎರಡನ್ನು ಜೊತೆ ಜೊತೆಯಲ್ಲಿ ನಿಭಾಯಿಸಿಕೊಂಡು ಹೋಗೋದು ತುಂಬ ಒಂದು ಅತ್ಯುತ್ತಮವಾದ ಒಂದು ಕೆಲಸ. ಇದಕ್ಕೂ ಸಹ ಸರ್ಕಾರದವರು ಕಡೆಯಿಂದನೂ ಸಹ ಅದಕ್ಕೆ ಬೇಕಾಗುವಂಥ ಸವಲತ್ತುಗಳು, ಸಹಕಾರಗಳು ಎಲ್ಲವನ್ನೂ ಸಹ ಕೊಟ್ಟು ಈ ಸಮಗ್ರ ಕೃಷಿ ಪದ್ಧತಿಯನ್ನು ರೈತರ ಹೊಲ ಗದ್ದೆಗಳಲ್ಲಿ ಮುಂಚೂಣಿಯಲ್ಲಿಡಲು ಈ ಸರ್ಕಾರ ತುಂಬ ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮಗಳನ್ನು ರೈತರು ಉಪಯೋಗ ಮಾಡಿಕೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಳೋದು ತುಂಬ ಉತ್ತಮವಾದ ಕೆಲಸ. ಅಂದರೆ ಇವು ಎಲ್ಲ ಕೃಷಿ ಆಧಾರಿತ ಉಪಕಸುಬುಗಳು, ಪೂರಕ ಕಸುಬುಗಳು, ಇವೆಲ್ಲವೂ ಒಂದಕ್ಕೊಂದು ಪೂರಕನೇ ಅಲ್ವಾ? ಹೌದು ಸರ್. ಯಾಕೆ ಅಂತಂದರೆ ಒಂದು ಮನೆ ಅಂತ ಇದ್ಮೇಲೆ ನಮ್ಗೆ ಎಲ್ಲ ಅವಶ್ಯಕತೆ ಇದೆ. ಹಾಲು ಬೇಕಿರ್ತದೆ, ಕೋಳಿಗಳು ಬೇಕಿರ್ತದೆ. ನಮ್ಮ ಮನೆಯಲ್ಲಿ ಇದು ವೇಸ್ಟ್ ಆಗುವಂಥ ಪದಾರ್ಥಗಳನ್ನು ನಾವು ಸುಮ್ಮನೆ ಆಚೆಗೆ ಬಿಸಾಡ್ತೀವಿ. ಜೊತೆಗೆ ಇಂತಹ ವೇಸ್ಟ್ ಆಗುವಂಥ ಪದಾರ್ಥಗಳು ಕಾಳಾಗಿರ್ಬೋದು, ಊಟದ ಮಾಡಿರಾಗಿರ್ಬೋದು, ಇಂತಹ ಒಂದು ವೇಸ್ಟ್ ಆದ ಪದಾರ್ಥಗಳನ್ನ ಕೋಳಿಗಳಿಗೆ ಮತ್ತು ಆಡು ಮೇಕೆಗಳಿಗೆ ಕೊಡೋದ್ರಿಂದ ಅದು ಒಂದು ಕಸುಬಾಗಿ ನಮ್ಮಲ್ಲಿ ಬೆಳೀತದೆ. ಮತ್ತು ಅದರಿಂದ ನಮಗೆ ತುಂಬ ಲಾಭನೂ ಸಹ ಆಗ್ತದೆ. ಅಂದರೆ ನಾವು ಪಶುಸಂಗೋಪನೆ ಮಾಡೋದ್ರಿಂದ ಹಾಲು ಸಿಗೋದಲ್ಲದೆ ಒಂದು ಕರು ಸಿಗೋದಲ್ಲದೆ ಅದು ಕೊಡ್ತಕ್ಕಂಥ ಸಗಣಿ ಗಂಜಲ ನಮ್ಮ ಹೊಲಗಳಿಗೆ ಗೊಬ್ಬರ ಆಗುತ್ತೆ. ಅದು ಇದಕ್ಕೆ ಕೊಡುತ್ತೆ, ಇದು ಅದಕ್ಕೆ ಕೊಡುತ್ತೆ. ಖಂಡಿತ ಸರ್. ಯಾಕೆ ಅಂತಂದರೆ ಈಗ ಹಸುವನ್ನು ಸಾಕಿದ್ರಿಂದ ನಮಗೆ ಯಾವುದೇ ತರಹ ಲಾಸ್ ಆಗೋದಿಲ್ಲ. ಯಾಕೆಂದರೆ ನಮಗೆ ಬೇಕಾದಂಥ ಹಾಲು, ಉತ್ತಮವಾದ ಗುಣಮಟ್ಟದ ಹಾಲು ನಮಗೆ ಸಿಗ್ತದೆ. ನಮ್ಮ ಮನೆಯ ಮಕ್ಕಳು, ಇದು ಗಂಡ ಹೆಂಡತಿ ಮಕ್ಕಳ ಆರೋಗ್ಯ ಸುಧಾರಣೆ ಆಗ್ತದೆ. ಜೊತೆಗೆ ಪಕ್ಕದ ಮನೆಯವರಿಗೂ ಕೊಡೋದ್ರಿಂದ ಅವರ ಆರೋಗ್ಯ ಸುಧಾರಣೆ ಆಗ್ತದೆ. ಹೀಗೆ ಹಂಚಿ ತಿನ್ನುವುದರಿಂದ ನಮಗೆ ಈ ಸಮಗ್ರ ಕೃಷಿ ಪದ್ಧತಿ ತುಂಬ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಹಾಗಾಗಿ ನಮಗೆ ಭೂಮಿ ಕಡಿಮೆ ಇದೆ ಅಂತೇಳಂದಾಗ ಏನೇನು ಸಾಧ್ಯತೆ ಇದೆ ಅವುಗಳನ್ನು ನೋಡ್ಕೋಬೇಕು ನಾವು. ಅದೇ ಎಲ್ಲರೂ ಹಂಗೆ ಮಾಡ್ಯಾನಂದ್ರೆ ನಾವು ಹಿಂಗೆ ಮಾಡಬೇಕು ಅಂತ ಅದಕ್ಕೂ ಮಾಡಲಿರಲ್ಲ. ಖಂಡಿತ ಖಂಡಿತ ಸರ್. ನಾವು ಯಾವತ್ತೂ ಸಹ ಸಮಗ್ರ ಕೃಷಿ ಪದ್ಧತಿಗಳನ್ನು ನೀವು ಅಳವಡಿಸ್ಕೊಳ್ಳುವಾಗ ನೀವು ದೊಡ್ಡ ಮಟ್ಟದಲ್ಲೇ ಮಾಡಬೇಕು, 10 ಹಸು ಕಟ್ಟಬೇಕು, 100 ಕೋಳಿ ಸಾಕಬೇಕು, 100 ಕೋಳಿ ಕುರಿ ಸಾಕಬೇಕು ಅಂತ ನಾವು ಯಾವತ್ತು ರೈತರಿಗೆ ಹೇಳೋದಿಲ್ಲ. ಸಣ್ಣ ಮಟ್ಟದಲ್ಲಿ ಒಂದು ಮನೆ ಇದ್ರೆ ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಆದರೂ ಜಾಗ ಇದ್ದೇ ಇರ್ತದೆ. ಸೊ ಅದರಲ್ಲಿ 2-3 ಕುರಿ ತಗೊಳ್ಳೋದಕ್ಕಿಂತ ಒಂದು ಕುರಿ ಅಥವಾ ಒಂದು ಮೇಕೆಯನ್ನು ಕಟ್ಟಿಕೊಳ್ಳೋದ್ರಿಂದ ಸುಮ್ಮನೆ ಲಾಭ ಆಗ್ತದೆ. 100 ಕೋಳಿ ಸಾಕೋದ್ರ ಬದಲು 10 ಕೋಳಿ ಸಾಕಿದ್ರು ಅದು ಯಾವುದೇ ಒಂದು ಜಾಗದ ತೊಂದರೆ ಆಗಲಿ ಏನೇ ಆಗಲಿ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದ ಸಣ್ಣ ರೈತ ದೊಡ್ಡ ರೈತ ಅಂತ ಒಂದು ಭೇದ ಭಾವ ಇಲ್ಲದೆ ಇದನ್ನು ಮಾಡಬಹುದು ಸರ್. ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಬಹುದು. ಇಲ್ಲೇ ಒಂದಕ್ಕೊಂದು ಪೂರಕವಾಗಿರೋದ್ರಿಂದ ಲಾಭನೂ ಕೂಡ ಜಾಸ್ತಿ ಆಗುತ್ತಾ ಅಂತ. ಖಂಡಿತ ಸರ್, ಖಂಡಿತ. ಯಾಕೆ ಅಂತಂದ್ರೆ ನಮಗೆ ಯಾವುದೂ ಸಹ ಲಾಸ್ ಆಗೋದಿರೋದಿಲ್ಲ. ಇದು ನಾವು ಯಾಕೆಂದ್ರೆ ಇಲ್ಲಿ ನಾವು ಈ ಒಂದು ಸಣ್ಣ ಮಟ್ಟದಲ್ಲಿ ನಾವು ಹೈನುಗಾರಿಕೆ ಆಗಿರ್ಬೋದು, ಕೋಳಿ ಕುರಿ ಆಗಿರ್ಬೋದು, ಇವುಗಳನ್ನ ಬೇರೆ ಯಾರು ಲೇಬರ್ಗಳನ್ನ ನಾವು ಕೂಲಿಗಾರನ ಇಕ್ಕಿ ಮಾಡಿಸುವಂತ ಕೆಲಸಗಳಲ್ಲ ಇವು. ಯಾಕೆಂತಂದ್ರೆ ಮನೆಯಲ್ಲಿ ಇರುವಂತಹವರು ಅವರಿಗೆ ಸಿಗುವಂತ ಒಂದು ಸಮಯದಲ್ಲೇ ಇವುಗಳನ್ನು ಮಾಡೋದ್ರಿಂದ ಸೊ ಇದರಲ್ಲಿ ಬರುವಂತದೆಲ್ಲ ನಮಗೆ ಲಾಭನೇ ಆಗಿರ್ತದೆ. ಯಾಕೆಂದ್ರೆ ಅದಕ್ಕೆ ನಾವು ಖರ್ಚು ಜಾಸ್ತಿ ಮಾಡೋದಿಲ್ಲ. ಸೊ ಹಾಗಾಗಿ ಇದು ತುಂಬಾ ಲಾಭದಾಯಕ. ಖಂಡಿತ ಸರ್. ಒಂದ್ವೇಳೆ ನಾವು ಕೃಷಿ ಅಷ್ಟೇ ಮಾಡ್ಕೊಂಡು ಹೊಂಟ್ವಿ, ಬೇರೆ ಏನು ಆ ಕಡೆ ಈ ಕಡೆ ಕಣ್ಣೆತ್ತಿ ನೋಡಲ್ಲ ಅನ್ನೋದು, ಅದು ಮಾಡಿದ್ರೆ ನಮಗೆ ಶ್ರಮ ಜಾಸ್ತಿ ಆಗುತ್ತೆ ಅಂತ ಅನ್ನೋದು. ಹಿಂಗೆ ಮಾಡೋದ್ರಿಂದ ನಮಗೆ ಒಂದು ಆದಾಯದ ಮೂಲಗಳನ್ನು ಕಳ್ಕೊಂತ ಹೋಗ್ತೀವಿ ಅಂತ. ಖಂಡಿತ ಸರ್. ಯಾಕೆ ಅಂತಂದ್ರೆ ನಾವು ಇಂದಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಒಂದು 2 ಎಕರೆ ಜಮೀನಿದ್ರೆ ಅದರಲ್ಲಿ ಭತ್ತ ಅಥವಾ ಏನಾದರೂ ಒಂದು ಬೆಳೆಯನ್ನ ಬೆಳೀತಾರೆ. ಸೊ ಅದನ್ನ ಒಂದು ಬೆಳೆಯನ್ನ ಬೆಳೆದು ಮನೆಗೆ ತುಂಬಿಸ್ಕೊಂತಾರೆ. ಮತ್ತೆ ನಮಗೆ ಇನ್ನು ಬೇಕಾದಂತ ಸಾಮಗ್ರಿಗಳಾದಂತ ಹಾಲಿರ್ಬೋದು, ಹೊಲಗಳಿಗೆ ಬೇಕಾದಂತ ಗೊಬ್ಬರದ ಸಗಣಿ ಗೊಬ್ಬರ ಆಗಿರ್ಬೋದು, ಇವುಗಳೆಲ್ಲನೂ ನಾವು ಬೇರೆಯವ್ರ ಮೇಲೆ ಆಶ್ರಯವಾಗಬೇಕಾಗ್ತದೆ. ಸೊ ಅದರಿಂದ ನಮ್ಮ ಮನೆಯಲ್ಲಿ ಸಣ್ಣ ಮಟ್ಟದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳ ಒಂದು ಪರಿವರ್ತನೆಯನ್ನು ಮಾಡಿಕೊಂಡ್ರೆ ಇದು ನಮ್ಮ ಜೀವನಕ್ಕೆ ತುಂಬಾ ಉತ್ತಮವಾದಂತ ಒಂದು ಕೆಲಸ ಮಾಡಿದಾಗ್ತದೆ. ಈಗ ಮಕ್ಕಳು ಶಾಲೆ ಕಲ್ತರು, ಊರು ಬಿಟ್ಟು ಹೊಂಟ್ರು, ಬೇರೆ ಬೇರೆ ಊರಲ್ಲಿ ಹೋಗಿ ಸೆಟ್ಲ್ ಆಗ್ತಾ ಇದ್ರು, ನಾವಿಬ್ಬರೇ ಇದೀವಿ, ಇವೆಲ್ಲ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಕಷ್ಟ ಇದೆಯಾ? ಖಂಡಿತ, ಇದರಲ್ಲಿ ಯಾವುದೇ ಕಷ್ಟ ಇಲ್ಲ. ಇಬ್ಬರಿದ್ರು ಸಹ ಒಂದು ಅವರಿಗೆ ಇರುವಂತ ಒಂದು ಸಣ್ಣ ಪುಟ್ಟ ಜಮೀನಿನಲ್ಲಿ ಅದನ್ನ ಕೃಷಿ ಚಟುವಟಿಕೆಗಳು ಭತ್ತ ಅಥವಾ ಇದನ್ನ ಬೆಳ್ಕೊಂಡು ಅವರಿಗೆ ಸಿಗುವಂತ ಸಮಯ ಏನು ಫ್ರೀ ಟೈಮ್ ಅಂತ ಹೇಳ್ತಾರೆ, ಅದಕ್ಕೆ ಅವರಿಗೆ ಯಾವಾಗ ಸಮಯ ಸಿಗ್ತದೋ ಆವಾಗ ಅವುಗಳನ್ನ ಪಾಲನೆ ಲಾಲನೆಯನ್ನ ಮಾಡಬಹುದು. ಅದಕ್ಕೆ ಇಂಥ ರೀತಿಯಲ್ಲಿ ಮಾಡಬೇಕು, ಈ ಸೀಸನ್ನಲ್ಲೇ ಮಾಡಬೇಕು ಅನ್ನೋದಿಲ್ಲ. ಸೊ ಅವರಿಗೆ ಯಾವಾಗ ಸಮಯ ಸಿಗ್ತದೋ ಆ ಟೈಮ್ನಲ್ಲಿ ಇವುಗಳಿಗೆ ಬೇಕಾದಂತ ಆಹಾರ ಆಗಿರ್ಬೋದು, ಇವುಗಳಿಗೆ ಬೇಕಾದಂತ ನೀರಾಗಿರ್ಬೋದು, ಮತ್ತೆ ಇನ್ನು ಬೇರೆ ಬೇರೆ ಸೌಕರ್ಯಗಳಾಗಿರೋ ಅವನ್ನು ಮಾಡಬಹುದು. ಸೊ ಅದರಿಂದ ಒಬ್ರು ಇಬ್ರು ಅನ್ನೋದು ಜಾಗ ಬರೋದಿಲ್ಲ. ಇಬ್ಬರಿದ್ರು ಸಹ ಒಂದು ಹಸುನ ಸಾಕೋದ್ರಲ್ಲಿ ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಸರ್. ಮತ್ತೆ ನಮಗೆ ಬೇರೆ ಆಗ್ತಕ್ಕಂಥ ಖರ್ಚನ್ನು ಕೂಡ ಕಡಿಮೆ ಮಾಡ್ತವೆ. ಯಾಕಂದ್ರೆ ಈಗ ಸಾವಯವ ಗೊಬ್ಬರ ನಮ್ಮ ಮನೆಯಲ್ಲಿ ತಯಾರಾಗಲಿಲ್ಲ ಅಂದ್ರೆ ಕೊಂಡ್ಕೊಂಡು ಹಾಕಬೇಕಾಗುತ್ತೆ ಸರ್. ಖಂಡಿತ, ನಾನು ಮೊದಲೇ ಹೇಳಿದೆ ನಾನು ನಿಮಗೆ, ಈಗ ಯಾಕೆಂದ್ರೆ 1 ಎಕರೆ ಜಮೀನು ಇದ್ದವರು ಬೇರೆ ಬೇರೆ ಕೂಲಿ ಆಳುಗಳನ್ನ ನಂಬಿಕೊಂಡು, ಬೇರೆಯವರ ಮನೆಯಲ್ಲಿ ಸಿಗುವಂತ ಸಗಣಿಯನ್ನ ನಂಬಿಕೊಂಡು ಅದನ್ನಕ್ಕೂ ದುಡ್ಡು ಖರ್ಚು ಮಾಡಿ, ಸೊ ಈ ತರ ಕೃಷಿ ಮಾಡೋದ್ರಿಂದ ರೈತನಿಗೆ ಲಾಭ ಆಗುದಿಲ್ಲ. ಸೊ ರೈತನಿಗೆ ಬೇಕಾದಂತಹ ಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ಪದಾರ್ಥಗಳಾಗಿರ್ಬೋದು, ತನ್ನ ಮನೆಯಲ್ಲೇ ತಾನೇ ಉತ್ಪತ್ತಿ ಮಾಡ್ಕೊಳ್ಳೋದನ್ನ ರೈತ ಪಾಲನೆ ಮಾಡ್ಕೊಂಬಂದ್ರೆ ಇದು ಲಾಭದಾಯಕ ಕೃಷಿಯನ್ನ ಮಾಡಲಿಕ್ಕೆ ಯಾವುದೇ ತೊಂದರೆ ಆಗುದಿಲ್ಲ ಸರ್. ಈಗ ನೈಸರ್ಗಿಕ ಸಂಪನ್ಮೂಲಗಳ ಅಂತ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಸರಿಯಾದಂತ ಬದು ಹಾಕಬೇಕು, ಬದು ಒಡಿಬಾರ್ದು, ಅದು ಹಾಳಾಗಬಾರ್ದು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಹುಲ್ಲುಗಳನ್ನ ನೆಡಬೇಕು, ಗಿಡಗಳನ್ನ ಹಾಕಬೇಕು. ಆ ಗಿಡಗಳು ಇರುವುದರಿಂದ ಮತ್ತೆ ನಮಗೆ ಅಲ್ಲಿ ಮೇವು ಸಿಗುತ್ತೆ, ಕಟಿಗೆ ಸಿಗುತ್ತೆ, ಉರುವಲು ಅದು ಇದು ಸಿಗುತ್ತೆ, ಮತ್ತೆ ಅಲ್ಲಿ ಹಣ್ಣು ಸಿಗುತ್ತೆ, ಅದರಿಂದ ಬರತಕ್ಕದು ಉತ್ಪನ್ನ ಸಿಗುತ್ತೆ. ಇವು ಎಷ್ಟೆಲ್ಲ ಪೂರಕ ಹಂಗ್ ಮಾಡೋದ್ರಿಂದ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಖಂಡಿತ ಸರ್, ಖಂಡಿತ. ಯಾಕೆ ಅಂತಂದ್ರೆ ಎಸ್ಪೆಷಲಿ ನಾವು ಈಗ ಮಾತಾಡ್ತಿರೋದು ಉತ್ತರ ಕನ್ನಡ ಜಿಲ್ಲೆನಲ್ಲಿ ಆಗಿರೋದ್ರಿಂದ ಸರಿಸುಮಾರು ಸಾಧಾರಣ 2,500 mm 3,000 mm ಮಳೆ ಬೀಳೋ ಬೀಳ್ತಾ ಇರ್ತದೆ ಪ್ರತಿ ವರ್ಷ, ನಾವು ನೋಡ್ತಾ ಇರ್ತೀವಿ. ಸೊ ಅದರಿಂದ ಮಣ್ಣಿನಲ್ಲಿ ಇರುವಂತಹ ಎಲ್ಲ ಪೋಷಕಾಂಶಗಳು ಆ ನೀರಿನ ಜೊತೆಯಲ್ಲಿ ಕೊಚ್ಚೋಗ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾಕೆ ಅಂತಂದ್ರೆ ಇದು ಜಾಸ್ತಿಯಾಗಿ ಮಣ್ಣಿನ ಅಂಶಗಳೆಲ್ಲ ಕೊಚ್ಚಿ ಹೋಗಿ ಮಣ್ಣು ಉಳಿಯಾಗ್ತದೆ. ಸೊ ಮಣ್ಣಿಗೆ ಯಾವಾಗ ಉಳಿಯಾಗ್ತದೋ ಆವಾಗ ಬೆಳವಣಿಗೆ ಸರಿಯಾಗೋದಿಲ್ಲ, ಬೆಳೆಗಳ ಬೆಳವಣಿಗೆ ಸರಿಯಾಗೋದಿಲ್ಲ, ಮತ್ತೆ ರೋಗಗಳಿಗೆ ಹೆಚ್ಚು ತುತ್ತಾಗ್ತವೆ. ಸೊ ಆದ್ರಿಂದ ಈ ನಮಗೆ ಮಳೆಯ ನೀರನ್ನ ಕ್ರೋಢೀಕರಣ ಮಾಡುವಂಥದ್ದು ಒಂದು ತುಂಬಾ ತುಂಬಾ ಬೇಕಾಗಿರುವಂಥದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಬೇಕು. ಯಾಕೆ ಅಂತಂದ್ರೆ ಈಗ ನೀವು ಸಪೋಸ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಉದಾಹರಣೆಗೆ ತುಮಕೂರು, ಅಲ್ಲಿ 200 ಅಥವಾ 150 mm ಮಳೆ ಅಷ್ಟೇ ಬೀಳೋದು. ಸೊ ಅವರಲ್ಲಿ ಒಂದು ಇರುವಂತಹ ಇದು ಕೆರೆ ಕಟ್ಟೆಗಳು ಎಲ್ಲಿವೆಲ್ಲ ನಿರ್ಮಾಣ ಮಾಡಿಕೊಂಡು ಬಿದ್ದ ಮಳೆ ನೀರನ್ನು ಎಲ್ಲೂ ಹೊರಗಡೆ ಹೋಗದಂಗೆ ಬಿಡದಂಗೆ ಸಂಗ್ರಹಣೆ ಮಾಡ್ತಾರೆ. ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಇಲಾಖೆಯ ವತಿಯಿಂದ ಕೃಷಿ ಹೊಂಡಗಳನ್ನು ಕೊಡ್ತಾ ಇದ್ದಾರೆ. ರೈತರು ಇದನ್ನು ಸ್ವಲ್ಪ ಸಮರ್ಪಕವಾಗಿ ಬಳಸ್ಕೊಂಡು ನಾವು ಈ ಮಳೆ ನೀರನ್ನು ಕೊಯ್ಲು ಮಾಡಿ ಇಟ್ಕೊಂಡು ತಮ್ಮ ಕೃಷಿಗೆ ಬಳಕೆಗಳಿಗೆ ಮಾಡೋದ್ರಿಂದ ತುಂಬಾ ತುಂಬಾ ಉತ್ತಮವಾದ ಕೆಲಸ ಸರ್ ಅದು. ಯಾಕೆಂದ್ರೆ ಇದನ್ನು ನೀವು ರೈತರುಗಳು ಯಾರ್ಯಾರು ಇವತ್ತು ಮಾಡಿಸಿಲ್ವೋ ಅವರು ಕೃಷಿ ಇಲಾಖೆಗೆ ಹೋಗಿ ಸೊ ಇದರ ಒಂದು ಸೌಲಭ್ಯವನ್ನು ತಾವು ಪಡ್ಕೊಂಡು ತಮ್ಮ ತಮ್ಮ ಇರುವಂತಹ ಚಿಕ್ಕ ಚಿಕ್ಕ ಕೃಷಿ ಜಮೀನಿನಲ್ಲ ತಾಕುಗಳಲ್ಲಾಗಿರ್ಬೋದು ಸಣ್ಣ ಪ್ರಮಾಣದಲ್ಲಿ ಒಂದು ಮಳೆಯ ನೀರನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ಕೆಲಸ ಮಾಡಿಕೊಂಡು ಮಣ್ಣನ್ನು ಸವದು ಹೋಗದಂತೆ ಒಂದು ತಡೆಗಟ್ಟಿಕೊಂಡು ಹೋಗೋದ್ರಿಂದ ಕೃಷಿಯನ್ನ ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಸರ್. ಹಾಗಾಗಿ ನಮ್ಮ ಆದಾಯದ ಮೂಲಗಳು ಜಾಸ್ತಿ ಆದಷ್ಟು ಬದುಕು ಸರಳ ಆಗುತ್ತೆ, ಖುಷಿ ಆಗುತ್ತೆ. ಆ ನಿಟ್ಟಿನೊಳಗೆ ಈಗ ಎಷ್ಟೋ ಸರಿ ನಮ್ಮ ಬ್ಯಾಂಕ್ನೊಳಗು ಸಾಲ ಮಾಡಿದ್ವಿ ಅವ್ನು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಬೆಳೆ ಬಂತು ಅದಕ್ಕೆ ರೋಗ ಬಂತು ಹಾಳಾಗೋಯ್ತು ಅಥವಾ ಮಳೆ ಜಾಸ್ತಿ ಆಯ್ತು ಬೆಳೆ ಹಾಳಾಗೋಯ್ತು, ಇಂಥವೆಲ್ಲ ಸಣ್ಣ ಪುಟ್ಟ ಟೆನ್ಷನ್ ಹೋಗೇ ಬಿಡ್ತಾವೆ. ಖಂಡಿತ. ಯಾಕೆ ಅಂದ್ರೆ ಸರ್, ಕೃಷಿಯೇತರ ಚಟುವಟಿಕೆಗಳನ್ನ ನಾವು ಮಾಡ್ಕೊಂಡ್ರೆ ನಮ್ಮ ಆದಾಯವನ್ನ ನಾವು ಸಂರಕ್ಷಣೆ ಮಾಡ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ಈಗ ಕಳೆದ ವರ್ಷ ಅಂತಾಯ್ತು, ಮಳೆ ಎಲ್ಲ ಬಂದು ಬೆಳೆದಂತ ಬೆಳೆ ಭತ್ತ ಆಗಿರ್ಬೋದು ಎಲ್ಲ ಕೊಚ್ಚಿ ಹೋಯ್ತು. ಆಗ ಕೃಷಿಯಲ್ಲಿ ನಾವು ಲಾಸ್ ಮಾಡ್ಕೊಂಡ್ರೆ ಕೃಷಿಯೇತರ ಚಟುವಟಿಕೆಗಳನ್ನು ನಾವು ಲಾಸ್ ಮಾಡ್ಕೊಳಕಾಗೋದಿಲ್ಲ. ಅದರಲ್ಲಿ ನಾವು ದುಡ್ಡನ್ನು ಮಾಡ್ಕೋಬೇಕು, ಮನೆಯ ಸಂಸಾರವನ್ನು ನೀಗಿಸಬೇಕು, ಮನೆಯ ಆದಾಯವನ್ನು ಅದರಲ್ಲಿ ನಾವು ಹೆಚ್ಚಳ ಮಾಡ್ಕೋಬೇಕು. ಒಂದು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹೋದ್ರೆ ಮತ್ತೊಂದನ್ನು ನಾವು ಉಳಿಸ್ಕೊಂಡು ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳೋದ ಹಾಗೆ ನಮ್ಮ ಸಂಸಾರವನ್ನು ತೂಗಿಕೊಂಡು ಹೋಗೋದು ಹೋಗ್ಲಿಕ್ಕೆ ಈ ಕೃಷಿ ಪದ್ಧತಿಗಳು ತುಂಬ ಉಪಯುಕ್ತವಾಗಿವೆ. ನಾವು ಕೃಷಿ ವಿಜ್ಞಾನ ಕೇಂದ್ರ ಈ ನಿಟ್ಟಿನೊಳಗೆ ಏನು ಕೆಲಸ ಮಾಡಿದೆ? ಕೃಷಿ ವಿಜ್ಞಾನ ಕೇಂದ್ರ ನಮ್ಮಲ್ಲಿ 6 ವಿಜ್ಞಾನಿಗಳಿದ್ದಾರೆ. 6 ವಿಜ್ಞಾನಿಗಳು ಅಂತಂದರೆ ಅವರು ಬೇರೆ ಬೇರೆ ಒಂದು ವಿಭಾಗದವರು. ಒಬ್ಬರು ಹೈನುಗಾರಿಕೆಯವರು ಇದ್ದಾರೆ, ಒಬ್ಬರು ಬೇಸಾಯ ಶಾಸ್ತ್ರ ಇದ್ದಾರೆ, ಒಬ್ಬರು ಕೀಟಶಾಸ್ತ್ರ ಇದ್ದಾರೆ, ಒಬ್ಬರು ರೋಗಶಾಸ್ತ್ರ ಇದ್ದಾರೆ, ಮತ್ತೊಬ್ಬರು ಹೈನುಗಾರಿಕೆ ಇದ್ದಾರೆ. ಹೀಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರೈತರಿಗೆ ಯಾವ ಯಾವ ಸಂಶೋಧನೆಗಳು, ತಂತ್ರಜ್ಞಾನಗಳು, ಹೊಸ ಹೊಸ ತಂತ್ರಜ್ಞಾನಗಳು, ಈ ಸಮಗ್ರ ಕೃಷಿ ಪದ್ಧತಿಗೆ ಬೇಕಾಗಿರುವಂತಹ ತಂತ್ರಜ್ಞಾನಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೋಗಲಿಕ್ಕೆ ಯಾವುದೇ ಥರ ತೊಂದರೆ ಆದರೆ ನಮ್ಮ ವಿಜ್ಞಾನಿಗಳು ಹೋಗಿ ಅವರ ತಾಕುಗಳಲ್ಲಿ ನಿಂತು ನಾವು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ನಾವು ಅದನ್ನು ಅವರಿಗೆ ತೋರಿಸಿಕೊಡುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ ರೈತರ ತಾಕುಗಳು, ಯಾಕೆಂತಂದರೆ ಎಲ್ಲ ರೈತರ ತಾಕುಗಳು ನಾವು ಪ್ರಯೋಗಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಮುಂಚೂಣಿ ಪ್ರತ್ಯಕ್ಷಗಳು ಅಂತ ನಾವು ಹೇಳ್ತೀವಿ. ಸೊ ಎಲ್ಲ ರೈತರ ತಾಕಿನಲ್ಲೂ ಮಾಡದೇ ಇದ್ದು ಮಾಡಲಿಕ್ಕಾಗೋದೇ ಇರೋದ್ರಿಂದ ಒಬ್ಬ ರೈತನ ತಾಕಿನಲ್ಲಿಯೇ ಮಾಡಿ 10-12 ಜನ ರೈತರುಗಳನ್ನ ಕರೆದುಕೊಂಡು ಬಂದು ಅದನ್ನ ಆ ಒಂದು ತಂತ್ರಜ್ಞಾನವನ್ನು ಅವರಿಗೆ ತೋರಿಸಿ ಅದೇ ತಂತ್ರಜ್ಞಾನವನ್ನು ಬೇರೆ ರೈತರು ಸಹ ಅಳವಡಿಸಿಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆಯನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಕೆಲವೊಂದಿಷ್ಟು ಯಶೋಗಾಥೆಗಳು ಇರ್ತವೆ ನಿಮ್ಮಲ್ಲಿ ಅಲ್ಲ? ಖಂಡಿತ ಸರ್, ಖಂಡಿತ ಖಂಡಿತ. ಯಾಕೆ ಅಂತಂದ್ರೆ ರೈತರುಗಳು ಈಗ ಇತ್ತೀಚಿನ ದಿನಗಳಲ್ಲಿ ಯಾವ್ದಾದ್ರೂ ಒಂದು ತಂತ್ರಜ್ಞಾನವನ್ನ ಕಂಡ್ರೆ ಸೊ ಅದನ್ನ ಮುಂದುವರಿಸಿಕೊಂಡೋಗಿ ಅದನ್ನ ನಾವು ದೊಡ್ಡ ಮಟ್ಟದಲ್ಲಿ ಮಾಡುತ್ತೀವಿ ಅಂತ ರೈತರುಗಳು ತುಂಬಾ ಜನ ಇದ್ದಾರೆ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತ ಯುವಕರು ಸಹ ಕೃಷಿಯತ್ತ ವಾಲುವಂತಹ ಸಮಯ ಬಂದಿದೆ ಈಗ ಆಲ್ರೆಡಿ. ಯಾಕೆ ಅಂತಂದ್ರೆ ನಾವು ಸುಮಾರು ಪ್ರೋಗ್ರಾಮ್ಗಳನ್ನು ಮಾಡುವಾಗ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಸಹ ಬಿಟ್ಟು ಬಂದು ಇವತ್ತು ಅವರ ತೋಟಗಳಲ್ಲಿ ಲಾಭದಾಯಕ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕೃಷಿಯತ್ತ ಯುವಕರು ಹೋಲುವ ರೀತಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅವರ ಮನವೊಲಿಕೆಯನ್ನು ಮಾಡುವ ಪ್ರಯತ್ನವನ್ನು ಸಹ ನಾವು ಮಾಡ್ತಾ ಇದ್ದೀವಿ ಸರ್. ಅನೇಕ ತಂತ್ರಜ್ಞಾನ, ಯಂತ್ರೋಪಕರಣ ಅವೆಲ್ಲವೂ ಕೂಡ ಅವ್ರನ್ನ ಆಕರ್ಷಿಸಲಿಕ್ಕೆ ಒಂದು ಕಾರಣ ಆಗಿರ್ಬೋದು. ಖಂಡಿತ ಸರ್, ಖಂಡಿತ. ಯಾಕೆ ಅಂತಂದ್ರೆ ಈ ವಿದ್ಯಾವಂತ ರೈತರು ಏನ್ ಮಾಡ್ತಾರೆ ಅಂದ್ರೆ ಆದಷ್ಟು ನಾವು ಕೂಲಿ ಕೆಲಸದವ್ರನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೂಲಿ ಕಾರ್ಮಿಕರನ್ನ ಪ್ರಯತ್ನ ಮಾಡಿ ಕೃಷಿ ಯಂತ್ರೋಪಕರಣಗಳ ಜೊತೆಗೆ ಬದುಕಲಿಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಕೃಷಿ ಯಂತ್ರೋಪಕರಣಗಳನ್ನ ನಾವು ಯಾವಾಗ ಬಳಸ್ತೀವೋ ನಮ್ಮ ಖರ್ಚು ಸಹ ಕಡಿಮೆ ಆಗ್ತದೆ. ಸೊ ಯಾಕೆಂದ್ರೆ ಕೃಷಿ ಯಂತ್ರೋಪಕರಣ ನಾವು ಒಂದ್ಸರಿ ತಗೊಂಡ್ರೆ ಅದನ್ನು ಸುಮಾರು ವರ್ಷಗಳ ಸಹ ನಾವು ಬಳಕೆ ಮಾಡಬಹುದು. ಸೊ ಹಾಗಾಗಿ ನಮಗೆ ಏನು ಬರ್ತದೆ ಅದು ಕೂಲಿ ಕಾರ್ಮಿಕರ ಒಂದು ಖರ್ಚು, ಸೊ ಅದನ್ನು ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಸಹ ಪಡೆಯುವ ಒಂದು ನಿಟ್ಟಿನಲ್ಲಿ ವಿದ್ಯಾವಂತ ಕೃಷಿಕರು ಬೇರೆ ಬೇರೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಯಾವ ರೀತಿ ಸಹಾಯ ಬೇಕು, ಸಹಕಾರ ಬೇಕು, ಯಾವ ತಂತ್ರಜ್ಞಾನ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಅವ್ರ ಜೊತೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಭಾರತದ ಕನಸು ಇನ್ನೂ ವೈಜ್ಞಾನಿಕವಾಗಿ ನಾವು ಎಲ್ಲ ತಂತ್ರಜ್ಞಾನವನ್ನು ಕೃಷಿಯೊಳಗೆ ಅಳವಡಿಸ್ಕೊಂಡ್ರೆ, ಅದಕ್ಕೆ ಬೇಕಾದಂಥ ಪೂರಕ ಕಸುಬಿನಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ರೈತರ ಆದಾಯ ದ್ವಿಗುಣ ಆಗುತ್ತಾ? ಖಂಡಿತ ಸರ್. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ರೈತರ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದೆ ಅನ್ನಿಸ್ತಿದೆ. ಯಾಕೆ ಅಂತಂದ್ರೆ ರೈತರಿಗೆ ಉಪಯುಕ್ತವಾದಂತಹ ಕೃಷಿ ಚಟುವಟಿಕೆಗಳಿಗೆ ಉಪಯುಕ್ತವಾದಂತಹ ಕಾರ್ಯಕ್ರಮಗಳನ್ನು ಹೆಚ್ಚಿನ ಮಟ್ಟದಲ್ಲಿ ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಈ ಒಂದು ಕೃಷಿ ಪದ್ಧತಿಗಳನ್ನು ಉಪಯೋಗ ಮಾಡಿಕೊಂಡು ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಎಲ್ಲ ಅವಕಾಶಗಳು ಇದ್ದಾವೆ. ಸೊ ಆದ್ದರಿಂದ ರೈತರು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಸೊ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಅವರು ಪಡ್ಕೊಂಡು ಈ ಒಂದು ಕೃಷಿ ಪದ್ಧತಿಗಳನ್ನು ಮಾಡೋದ್ರಿಂದ ರೈತರ ಆದಾಯ ದ್ವಿಗುಣಗೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸರ್. ಒಳ್ಳೆಯದು. ಡಾಕ್ಟರ್ ಮಂಜು ಅವರು ಇಲ್ಲಿ ತನಕ ನಿಮ್ಮ ಜೊತೆ ಇದ್ದು ಒಟ್ಟಾರೆ ಈ ಸಮಗ್ರ ಕೃಷಿ ಅದರ ಅನುಕೂಲ, ರೈತರು ಯಾವ್ಯಾವ ರೀತಿಯಾಗಿ ಪದ್ಧತಿಯನ್ನು ಬಳಸ್ಕೊಳ್ಳೋದ್ರಿಂದ ತಮ್ಮ ಬದುಕನ್ನು ಕೂಡ ಒಂದು ಹಂತದವರೆಗೆ ಹಸನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನೊಳಗೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿ ಕುರಿತು ಶಿರಸಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಡಾಕ್ಟರ್ ಮಂಜು ಎಂಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಈಗ ಕೃಷಿ ಮಾಹಿತಿ. ಬಾಳೆಹಣ್ಣು ಅತ್ಯಂತ ಜನಪ್ರಿಯವಾದ್ದು ಹಾಗೂ ವರ್ಷಪೂರ್ತಿ ದೊರೆಯುವಂತಹ ಹಣ್ಣು. ಇದು ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲದೆ

ತಿದ್ದಿ ಬಂದ ಬಾಸಿಗಳು ಬೋದ್ಯಳ್ಳರು ಮಗನೆ ಮೂಡಾಳ್ಳರು ಮಗನೆ ಮೂಡ ಕೌಸರ ಗತ್ಯಾಗೆ ತಿದ್ದಿ ಬಂದ ತೊಂಡಿಲೆ ಸಾರಳ್ಳರು ಮಗಳೆ ಮೋಡಾಳ್ಳರು ಮಗಳೆ ಮೋಡ ಸಾರಳ್ಳರು ಮಗಳೆ ಸುಭದಿಂದ ಮೋಡ ಕೋಳೆ ಓ ಪೀತೆಲಿನ್ನ ಕೋಟಾ ಬಾಸಿಗಾವೋ